ಮತ್ತೊಂದು 100 ಅಡಿಕೆ ಮರ ಈ ಸಲ ಮರ ಹೋಯಿತು. ಇದು ಗಾಲಿಯಲ್ಲಿ ಸಲಿಗಾಲಿ ಬಂದು ಎಲ್ಲ ಹೋಗಿ. ಈಗ ಅಡಿಕೆ ಬಗ್ಗೆ ನಾವು ಮಾತನಾಡುವುದಿದ್ರೆ, ನಿಮ್ಗೆ ಅಡಿಕೆ ಕೃಷಿಯಲ್ಲಿ ನಿಮಗೆ ಎದುರಾಗುವಂತಹ ಸಮಸ್ಯೆಗಳೇನು, ಮತ್ತು ಇದಕ್ಕೆ ನಿಮ್ಮ ಆರೈಕೆ ಅಂದ್ರೆ ತೋಟದ ಒಂದು ಆರೈಕೆ ಎಲ್ಲ ಹೇಗೆ ಮಾಡ್ತೀರಿ, ನಿಮ್ಮ ಕ್ರಮ ಹೇಗೆ, ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತೀರಾ ಹೇಗೆ? ನಮ್ಮ ಆರೈಕೆ ಇದು ಈಗ ರಾಸಾಯನಿಕ ಗೊಬ್ಬರ ಹಾಕ್ತೇವೆ, ಮತ್ತು ಕೋಳಿ ಗೊಬ್ಬರ ಹಾಕ್ತೇವೆ, ಮತ್ತು ಬಾಕಿ ಎಲ್ಲ ಸೊಪ್ಪು ಅದು ಹಾಕ್ತೇವೆ. ಮತ್ತೆ ನಮ್ಗೆ ಗೊಬ್ಬರ ಇದು ಅಟ್ಟಿ ಗೊಬ್ಬರ ನಮ್ಮಲ್ಲಿ ಇಲ್ಲ, ಅದೇ ಕೋಳಿ ಗೊಬ್ಬರ ಹಾಕುವುದು. ಮತ್ತು ಅದರಲ್ಲಿ ನಮಗೇನು ಇದು ಇಲ್ಲ, ಒಂದು ಏನೊಂದು ಎಫೆಕ್ಟ್ ಅಂತ ಒಂದು ಏನಿಲ್ಲ. ಇದು ಈ ನುಸಿ ರೋಗದಲ್ಲಿ ಹೋಗ್ತದೆ, ಅದೇ ಒಂದು ಎಫೆಕ್ಟ್ ನಮಗೆ. ಅಂದ್ರೆ ಮುಖ್ಯವಾಗಿ ಕಾಡುವಂತದ್ದು ನುಸಿರೋಗ ಅಂತ. ನುಸಿರೋಗ. ಈಗ ನಿಮಗೆ ಈಗ ಗೊಬ್ಬರಗಳ ಬಳಕೆ ಆಗಿರ್ಲಿ ಅಥವಾ ಕೆಲವು ರಾಸಾಯನಿಕಗಳ ಬಳಕೆ ಮಾಡ್ತಿರಲ್ಲ, ಇದು ನಿಮ್ಮದೇ ಅನುಭವದ ಮೇಲೆ ಅಥವಾ ತಜ್ಞರ ಒಂದು ಅಭಿಪ್ರಾಯ ತಗೊಳ್ತೀರಾ? ನಮ್ಮ ಅಭಿಪ್ರಾಯ ಉಂಟು, ಎರಡನೇ ಕೃಷಿ ಇಲಾಖೆಯದ್ದು ನಾವು ಒಂದು ಅನುಭವ ಎಲ್ಲ ತೆಗೆದುಕೊಳ್ತೇವೆ. ಆ ಪ್ರಕಾರ ಹಾಕುವುದು ಸುಣ್ಣ, ಗುಮ್ಮಾಯಿ ಸುಣ್ಣ ಎಲ್ಲ ಹಾಕುವುದು. ಅವರ ಇದು ಅವರು ಹೇಗೆ ಹೇಳ್ತಾರೆ, ಎಷ್ಟು ಹಾಕ್ಬೇಕಂತಾರೆ ಅಷ್ಟೇ ಹಾಕುವುದು. ಮತ್ತು ಬಾಕಿ ಎಲ್ಲ ಫರ್ಟಿಲೈಜರ್ ಹಾಕುವುದು ಇದು ನಮ್ಮ ಒಂದು ಲೆಕ್ಕದಲ್ಲಿ. ಒಂದು ಟೈಮ್ನಲ್ಲಿ ಒಂದು ಒಮ್ಮೆ ಹಾಕೋದು 300-350 ಗ್ರಾಮ್ಸ್ ಒಂದು ಬುಡಕ್ಕೆ ಆಗ್ತದೆ. ಮತ್ತು ಕೋಳಿ ಗೊಬ್ಬರ ಕೂಡ ಹಾಗೆ ಒಂದು 50 kg 50 kg ಬರುವುದಿಲ್ಲ, ಒಂದು 20-23 kg ಬರ್ತದೆ ಒಂದು ಗೋಣಿಯಲ್ಲಿ. ಒಂದು 8 ಗಿಡಕ್ಕೆ ನಾವು ಹಾಕ್ತೇವೆ. ಅದೇ ಪ್ರಕಾರ ಸೊಪ್ಪು ಇದ್ರೆ ಕಡಿದು ಹಾಕ್ತೇವೆ ಅಷ್ಟೇ. ಈಗ ನಿಮ್ಮಲ್ಲಿ ಈಗ ಈ ಗಿಡಗಳ ಅಂತರ ಅಂದ್ರೆ ಅಡಿಕೆ ಒಂದು ಮರಗಳ ಅಂತರ ಎಲ್ಲ ಹೇಗಿದೆ? ಅಂತರ ಎಲ್ಲ ಈಗ ಒಳ್ಳೆಯದಿದೆ, ಏನು ತೊಂದರೆ ಇಲ್ಲ, ಹಸಿರಾಗಿ ಎಲ್ಲ ಒಳ್ಳೆಯದಿದೆ. ಅಡಿಕೆ ಮರ ಮಂಜಲ್ ಯೆಲ್ಲೋ ಕಲರ್ ಹಳದಿ ಆಗಿ ಹೋಗ್ತದೆ, ಅದು ನಮ್ಗೆ ಗೊತ್ತಾಗುದಿಲ್ಲ. ಅದು ಸಡನ್ಲಿ ಒಂದು ಹಳದಿ ಆಗುವುದು ಒಂದು 4 ದಿವಸದಲ್ಲಿ ಅದರ ಕೆಳಗೆ ಬೀಳ್ತದೆ, ಶೋಗೆ ಎಲ್ಲ ಕೆಳಗೆ ಬೀಳ್ತದೆ. ಅದು ಕೂಡ ನಮಗೆ ಒಳ್ಳೆ ಫಸಲು ಇದ್ದದ್ದು. ಫಸಲು ಇಲ್ಲದ್ರೂ ಹೋದ್ರೆ ನಮ್ಗೆ ತಲೆ ಬಿಸಿಲ್ಲ, ಇದು ಫಸಲು ಇದ್ದದ್ದು. ಅಂದ್ರೆ ಈಗ ಒಟ್ಟು ಅಡಿಕೆ ಗಿಡ ಅಂದ್ರೆ 2000 ಇದರಲ್ಲಿ ಒಂದು ಫಸಲು ಈಗ ವಾರ್ಷಿಕವಾಗಿ ಎಷ್ಟು ಬರ್ತದೆ? ಫಸಲೆಲ್ಲ ಮುಂಚೆ ಒಳ್ಳೇದಿತ್ತು ನಮ್ಗೆ, 30-35 ಕ್ವಿಂಟಲ್ ಬರ್ತಿತ್ತು. ಈಗ ಅಷ್ಟು ಇಲ್ಲ, ಈಗ ಎಲ್ಲ ಮರ ಸತ್ತು. ಈಗ ಗಿಡ ಇಟ್ಟಿದೆ, ಬೇರೆ ಗಿಡ ಇಟ್ಟಿದೆ ಅದಕ್ಕೆ ಬದಲಿಗೆ, ಅದು ಇನ್ನು ಫಸಲು ಬರ್ಬೇಕಷ್ಟೇ. ಈಗ ಅಡಿಕೆ ಕೃಷಿ ಅಂದ್ರೆ ಕೃಷಿ ಅನ್ನೋದು ಕೂಡ ಒಂದು ಏನು ನಿರಂತರವಾದಂತಹ ಅದರ ನೀವು ಒಡನಾಟ ಅದರ ಜೊತೆಗೆ ಇರಬೇಕಾಗ್ತದೆ. ಈಗ ಅಡಿಕೆ ಕೃಷಿಯಲ್ಲಿ ಈಗ ನಿಮಗೆ ಅದು ಲಾಭದಾಯಕ ಅನಿಸಿದೆ ಅಥವಾ ಅಲ್ಲಿಂದ ಅಲ್ಲಿಗೆ ಅನಿಸ್ತದೆ ಅಥವಾ ಏನು ಇನ್ನು ಮಾಡಬಹುದು ಈ ರೀತಿ ಆಲೋಚನೆ ಬಂದಿದೆ? ಲಾಭದಾಯಕ ಅಂತ ಹೇಳಿಕೆ ನಮ್ಗೆ ಆಗುದಿಲ್ಲ, ಏನಂದ್ರೆ ನಮ್ಗೆ ಹೊರಗಿಂದೆಲ್ಲ ಜನ ಬರಬೇಕು ಕೆಲಸಕ್ಕೆ. ಅಸಲಾಗ್ತದೆ ಅಂತ? ಅಸಲಾಗ್ತದೆ, ಅಸಲಿಗೇನು ತೊಂದರೆ ಇಲ್ಲ. ಮತ್ತು ಲಾಭದಾಯಕ ಅಂತ ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಈಗ ಎಲ್ಲ ಈ ರೋಗ ಅದು ಇದು ಎಲ್ಲ ಬರುವಾಗ ನಮ್ಗೆ ಏನು ಹೇಳಲಿಕ್ಕೆ ಆಗುದಿಲ್ಲ. ಎರಡನೇ ಇದಾದ್ರೆ ಒಂದು ಕೊಲೆ ರೋಗ ಬರ್ತದೆ. ಈಗ ಮಳೆಗಾಲದಲ್ಲಿ ಮುಖ್ಯವಾಗಿ ನಿಮ್ಗೆ ಏನು ಅದು ಸಮಸ್ಯೆ ಇರ್ತದೆ? ಕೊಲೆ ರೋಗ ಅಂದ್ರೆ ಒಂದು ನಾವು ಆ ಟೈಮ್ನಲ್ಲಿ ಮತ್ತು ಇದು ಮದ್ದು ಕೊಡ್ಬೇಕಾಗ್ತದೆ. ಆ ಒಂದು ಎಲೆಗೆ ಒಂದು 4-5 ದಿವಸ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ರೋಗ ಹಿಡಿಯುತ್ತದೆ. ಮದ್ದು ಏನು ಕೊಡ್ತೀರಿ? ಇದು ಮೈಲ್ ತುತ್ತು ಸುಣ್ಣ. ಅದೊಂದೇ, ಬೇರೆ ಏನು ಇಲ್ಲ? ಇಲ್ಲ, ಬೇರೆ ಏನು ಕೊಡುವುದಿಲ್ಲ ನಾವು ಮದ್ದು ಸಿಂಪಡಿಸುವಾಗ ಎಲ್ಲ. ಅಂದ್ರೆ ನಿಮಗೆ ಏನು ಅನ್ನಿಸ್ತದೆ, ಯಾವ ರೀತಿ ಸವಾಲು ಅಂತ ಅನ್ನಿಸ್ತದೆ ಅಂದ್ರೆ ಅದಕ್ಕೆ ಬೇಕಾದಂತ ಒಂದು ಕೌಶಲ ಇದ್ದವರು ಬೇಕಾಗ್ತದೆ ಮದ್ದು ಬಿಡ್ಲಿಕ್ಕೆಲ್ಲ ಕಂಗಿಗೆ ಹೋಗೋರು, ಇದು ಹೇಗಿದೆ? ಅದು ಇದ್ದಾರೆ, ಜನ ಇದ್ದಾರೆ, ಒಂದು 10 ಜನದ್ದು ಇದು ಬೆಳೆಗೆ ಇದು ಮದ್ದು ಸಿಂಪಡಿಸ್ತಾನೆ ಬೀಳ್ತಾನೆ. ಅವನಿಗೆ 10 ಜನಕ್ಕೆ ಒಮ್ಮೆಲೆ ಹೋಗಿ ಬಿಡ್ಲಿಕ್ಕೆ ಆಗ್ತದ? ಇಲ್ಲ, ಆಗುದಿಲ್ಲ. ಒಂದು ಸಲದಾದ ಮತ್ತೊಂದು ಸಲಕ್ಕೆ ಹೋಗುದು. ಅಂದ್ರೆ ಅಲ್ಲಿ ಬಹಳ ಏನು ಲೆಕ್ಕದ ಜನ ಇರುವಂತದ್ದು? ಹೌದು, ಅವ್ರು ಲೆಕ್ಕದ ಜನ. ಮತ್ತೆ ಈಗೆಲ್ಲ ಇದು ಎಲ್ಲ ಮಿಷಿನ್ ಉಂಟಂತೆ, ಅದು ಇದು ನಾವು ಅದಕ್ಕೆ ಏನು ಹೋಗ್ಲಿಲ್ಲ. ಅದು ಸರಿ ಉಂಟಾ ಇಲ್ಲ ಅದು ನಮ್ಗೆ ಪ್ರಯತ್ನ ಮಾಡ್ಲಿಲ್ಲ. ಮತ್ತೆ ಈಗ ಎಲ್ಲ ಈ ದೋಂಟಿಗೆ ಬರ್ತದೆ ಮದ್ದು ಬಿಡುವುದು, ಅದರಲ್ಲಿ ಅವರು ಬಂದು ಬಿಡ್ತಾರೆ ಟೈಮ್ನಲ್ಲಿ, ನಾವು ಹೇಳಿದ ಟೈಮ್ನಲ್ಲಿ ಬಿಡ್ಬೇಕಂತ ಅದು ಆಗುದಿಲ್ಲ. ಒಂದು 4-5 ದಿವಸ ಲೇಟ್ ಆಗ್ತದೆ, ಒಂದು 10 ದಿವಸ ಲೇಟ್ ಆಗ್ತದೆ. ಒಂದು 10-15 ತೋಟದ್ದು ಮದ್ದು ಬಿಡ್ಲಿಕ್ಕೆ ಉಂಟು, ಒಬ್ಬನು ಹೋದ್ರೆ ಆಗುದಿಲ್ಲ, ಒಬ್ಬರೇ ಹೋಗಿ ಬಿಡ್ಲಿಕ್ಕೆ ಆಗ್ತದ? ಒಂದಾದ ಮೇಲೆ ಒಂದು, ಒಂದಾದ ಮೇಲೆ ಒಂದು. ಒಬ್ಬ ಇದು ಮಾಡಿದ ಮೇಲೆ ಒಂದು ನಮ್ದು ಒಂದು 10ನೇ ನಂಬರ್ ಆದ್ರೆ ಒಂದು 10 ದಿವಸ ಹೋಗ್ತದೆ, ಇಲ್ಲಾದ್ರೆ ಒಂದು 15 ದಿವಸ ಹೋಗ್ತದೆ, ಸ್ವಲ್ಪ ಲೇಟ್ ಆಗ್ತದೆ. ಅಂದ್ರೆ ಸಹಿಸಿಕೊಂಡು ಅಂದ್ರೆ ಒಬ್ಬರಿಗೂ ಅನುಸರಿಸಿಕೊಂಡು ಹೋಗ್ಬೇಕಾದ ಸಂದರ್ಭವನ್ನು. ಈಗ ಅಡಿಕೆಯಲ್ಲಿ ಕೂಡ ನಿಮಗೆ ಈಗ ಕೊಯ್ಲು ಪೂರ್ವದಲ್ಲಿ ಅಥವಾ ಕೊಯ್ಲಿನ ನಂತರ ನೀವು ಅನುಸರಿಸುವಂತಹ ಕ್ರಮಗಳು ಏನಾದರೂ ವಿಶೇಷ ಇದೆಯಾ? ಅಂತ ಕ್ರಮ ಏನು ನಮ್ಮಲ್ಲಿ ಏನು ಅಂತ ಇದಿಲ್ಲ. ನಾವು ಎಷ್ಟು ಇದರಲ್ಲಿ ಆಗ್ತದೆ ಅಷ್ಟೇ ನಾವು ಮುಂದುವರಿಸಿಕೊಂಡು ಹೋಗುವುದು. ಈಗ ನೀವು ಸಾಧಾರಣವಾಗಿ ಅಂದ್ರೆ ನಿಮ್ಮ ಕೃಷಿ ಮೂಲ ಕುಟುಂಬ ಆಗಿದ್ರೂ ಕೂಡ 1982 ನಂತರ ಅಂದ್ರೆ ಸುಮಾರು 40 ವರ್ಷಗಳಿಗಿಂತ ಹೆಚ್ಚಿನ ಕಾಲ ಅಂದ್ರೆ ಕೃಷಿ ಹಿಡುವಳಿಯಲ್ಲಿ ಈಗ ನೀವು ಜೀವನ ಸಾಗಿಸ್ತಾ ಇದ್ರೆ ಹಿಡ್ಕೊಂಡು, ಈ ಒಂದು ಹಿನ್ನೆಲೆಯಲ್ಲಿ ಕೂಡ ನಿಮ್ಮ ಒಟ್ಟಾರೆ ಎಂದ್ರು ಕೃಷಿಯಿಂದ ಆದಂತಹ ಅನುಭವ ಹೇಗೆ ಅನ್ನಿಸ್ತದೆ? ಕೃಷಿಯ ಅನುಭವ ಅಂದ್ರೆ ನಮಗೆ ಮುಂಚಿಂದ ಒಂದು 40-50 ವರ್ಷದಿಂದ ನಮಗೆ ಕೃಷಿಯ ಅನುಭವ ಉಂಟು. ನಾ ಆ ಟೈಮ್ನಲ್ಲಿ ಭತ್ತ ಇದು ಈ ಅಡಿಕೆ ಗಿಡಿಕೆ ಏನಿಲ್ಲ, ಭತ್ತದ್ದು ಭತ್ತ ಮಾಡ್ತಿದ್ದು. ಅದರಲ್ಲಿ ಮುಂಚಿನ ಲೆಕ್ಕದಲ್ಲಿ ಅಲ್ಲಿ ನಮ್ಮ ಎಲ್ಲ ಜೀವನ ಒಳ್ಳೆ ಇದರಲ್ಲಿ ಹೋಗ್ತಿತ್ತು. ಈಗ ಎಲ್ಲ ಸಪರೇಟ್ ಬೇರೆ ಬೇರೆ ಬೇರೆ ಆಗಿದೆ. ಹಾಗೆ ಅವರವರ ಅವರಿಗೆ ಹೇಗೆ ಬೇಕು ಅವರಿಗೆ ಹಾಗೆ ಸ್ವಲ್ಪ ಜನ ಅಡಿಕೆ ಇಟ್ಟಿದ್ದಾರೆ, ಸ್ವಲ್ಪ ಜನ ತೆಂಗು ಇಟ್ಟಿದ್ದಾರೆ. ಸೊ ಹಾಗೆಲ್ಲ ಇಟ್ಟು ಅವರು ಜೀವನ ತೆಗೆಯುತ್ತಾರೆ. ಅಷ್ಟೊಂದು ಲಾಭ ಅಂತ ಏನು ಹೇಳಲಿಕ್ಕೆ ಆಗುದಿಲ್ಲ. ಈಗ ಅಡಿಕೆ ಮಾಡ್ತಾ ಇದ್ರೆ ಮುಖ್ಯ ಬೆಳೆಯಾಗಿ, ಮತ್ತೆ ಜೊತೆಗೆ ಈ ಭತ್ತವನ್ನು ಉಳಿಸಿಕೊಂಡಿದ್ದರೆ ಸ್ವಲ್ಪ ಮಟ್ಟಿಗಾದ್ರೆ ಹೇಗೆ? ಉಳಿಸಿಕೊಂಡ್ರೆ ಅದಕ್ಕೆ ಜನ ಕೂಲಿ ಕಾರ್ಮಿಕರು ಬೇಕು, ಆ ಟೈಮಲ್ಲಿ ಸಿಕ್ಕುದಿಲ್ಲ. ಇದು ಅಡಿಕೆ ಆದ್ರೆ ಯಾವಾಗಾದ್ರೆ ಒಮ್ಮೆ ಇದು ಸಮಯ ಹೋದ್ರು ಕೆಲಸ ಮಾಡಿಸಬಹುದು. ಭತ್ತ ಆದರೆ ಆ ಟೈಮ್ನಲ್ಲಿ ಜನ ಬೇಕು. ಈಗ ಅಂತ ಪರಿಸ್ಥಿತಿ ಏನು ಇಲ್ಲ, ಜನ ಸಿಕ್ಕುವುದಿಲ್ಲ. ಹಾಗೆ ಅದಕ್ಕೆ ನಾವೆಲ್ಲ ಅಡಿಕೆ ಕೃಷಿಯೇ ಮಾಡಿದ್ದು, ಭತ್ತದೆಲ್ಲ ತೆಗೆದು ಅಡಿಕೆ ಕೃಷಿ ಮಾಡಿದ್ದು. ಅಂದ್ರೆ ಪ್ರಧಾನ ಬೆಳೆ ಅಡಿಕೆ ಇದೆ, ಜೊತೆಗೆ ನೀವು ತೆಂಗು ಬಾಳೆ ಒಂದು ಕರಿಮೆಣಸು ಇದೆಲ್ಲ ಇದೆ. ಈಗ ನೀವು ತೆಂಗಿನ ಬಗ್ಗೆ ಹೇಳುದಾದ್ರೆ ಏನ್ ಹೇಳಿ? ತೆಂಗಿನ ಬಗ್ಗೆ ಒಂದು ಮುಂಚೆ ಒಳ್ಳೇದಿತ್ತು, ಈ ಸಲ ಸ್ವಲ್ಪ ಬೆಲೆ ಉಂಟು. ತೆಂಗು ಕಡಿಮೆ, ತೆಂಗಿನಕಾಯಿ ಕಡಿಮೆ ಅಂದ್ರೆ ಚಿಕ್ಕದಲ್ಲಿ ಬಿದ್ದು ಹೋಗ್ತದೆ. ಅದಕ್ಕೆ ಎಲ್ಲ ಕೃಷಿ ಇಲಾಖೆಯಲ್ಲಿ ಕೇಳ್ತೇವೆ ಏನ್ ಮಾಡ್ಬೇಕಂತ. ಒಂದೊಂದು ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಕ್ರಮ ಏನು ಕೈಗೊಳ್ಳುತ್ತೀರಿ ಸದ್ಯಕ್ಕೆ? ಸದ್ಯಕ್ಕೆ ಅದಕ್ಕೆ ಏನು ಬೇಕು, ಇದು ಶಿಫಾರಸು ಮಾಡಿದ್ದಾರೆ? ಶಿಫಾರಸು ಅದೇ, ಇದು ಉಪ್ಪು ಹಾಕಿದ್ರೆ ಒಳ್ಳೆಯದು. ಮತ್ತು ಈಗೆಲ್ಲ ಸೆಕೆ ಟೈಮ್ನಲ್ಲಿ ಉಪ್ಪು ಮತ್ತು ಸುಣ್ಣ ಹಾಕಬೇಕು, ಮತ್ತೆ ಫರ್ಟಿಲೈಸರ್ ಹಾಕ್ಲೇಬೇಕು, ಇಲ್ಲಾದ್ರೆ ಅದರಲ್ಲಿ ಆಗುದಿಲ್ಲ. ಮತ್ತೆ ನೀರು ಬೇಕು ಅಷ್ಟೇ. ಎಷ್ಟು ತೆಂಗಿನ ಮರಗಳಿವೆ? ತೆಂಗಿನ ಮರ ಒಂದು 100-200 ತೆಂಗಿನ ಮರ ಇದೆ. ಫಸಲು ಅಂದ್ರೆ ತಕ್ಕ ಮಟ್ಟಿಗೆ ಚೆನ್ನಾಗಿ ಚೆನ್ನಾಗಿ ಬರ್ತದೆ. ಅಂದ್ರೆ ನಿರ್ವಹಣೆ ಕೂಡ ಮುಖ್ಯ ಆಗ್ತದೆ. ಈಗ ನೀರಾವರಿಯ ವ್ಯವಸ್ಥೆ ಎಲ್ಲ ಹೇಗೆ ಅಂದ್ರೆ ಬೇಸಿಗೆಯಲ್ಲೆಲ್ಲ? ಬೇಸಿಗೆಯಲ್ಲೆಲ್ಲ ಬೋರ್ವೆಲ್ ಉಂಟು, ತೊಂದರೆ ಇಲ್ಲ. ನೀರುಂಟು, ಬೇಕಾದಷ್ಟು ನೀರುಂಟು. ಆ ನೀರಿನ ಪ್ರಕಾರ ನಾವು ಅದರ ಏನು ಕೆಲಸ ಉಂಟು ಅದು ಮಾಡ್ತೇವೆ. ಎಷ್ಟು ಟೈಮ್ನಲ್ಲಿ ಕೊಡ್ಬೇಕು ಆ ಟೈಮ್ ನಾವು ನೀರು ಕೊಡ್ತೇವೆ ಅಷ್ಟೇ. ಇದಂದ್ರೆ ಮನೆಯಲ್ಲಿ ನೀವು ಅಂದ್ರೆ ಎಷ್ಟು ಜನ ಇದ್ದೀರಿ ಕೃಷಿ ಕಾರ್ಯದಲ್ಲಿ ನಿರಂತರವಾಗಿ ತೊಡಗಿಸಿಕೊಳ್ಳುವವರು? ಮನೆಯಲ್ಲಿ ನಾವು ಈಗ 2-3 ಅಷ್ಟೇ, ಮತ್ತೆ ಎಲ್ಲ ಹೊರಗೆ ಉದ್ಯೋಗ ಇದ್ದಾರೆ. ಮತ್ತೆ ಇಲ್ಲಿ ಹೊರಗಿಂದ ಜನ ಹಿಡಿಯಬೇಕು, ಅವರಿಂದ ಕೆಲಸ ಮಾಡಿಸ. ಅಂದ್ರೆ ಅದು ಅಗತ್ಯ ಬಿದ್ದಾಗ ಜನ ಬೇಕಾಗ್ತದೆ. ಕೆಲವು ಈಗ ಕೊಯ್ಲು ಇರಬಹುದು, ಅಂತ ಸಂದರ್ಭದಲ್ಲೆಲ್ಲ ಅಂದ್ರೆ ಕೂಲಿ ಆಳುಗಳು ಅಥವಾ ಕೃಷಿಕರ ನಿಮ್ಮ ಬಳಗದಿಂದ ಯಾರನ್ನು ಕರೆದು ಅಂದ್ರೆ ಕೆಲಸ ಮಾಡಿಸಬೇಕಾಗ್ತದೆ. ಹಾಗೆ ಆ ಟೈಮ್ನಲ್ಲಿ ಮತ್ತೆ ಜನ ತೆಗೆದುಕೊಂಡು ನಾವು ಕೂಲಿ ಕಾರ್ಮಿಕರನ್ನು ತೆಗೆದು ಕೆಲಸ ಮಾಡಿಸಬೇಕು ಅಷ್ಟೇ. ಮತ್ತೆ ಏನು ನಮ್ಗೆ ಆಗಿ ಮುಂದೆ ಹೋಗಿ ಒಬ್ಬೊಬ್ಬರಿಗೆ ಇಬ್ಬರಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಕಷ್ಟ ಆಗ್ತದೆ. ತೆಂಗಿನಲ್ಲಿ ಈಗ ಮುಖ್ಯವಾಗಿ ನಿಮಗೆ ಈಗ ಮಳೆಗಾಲದಲ್ಲಿ, ಅದರಲ್ಲೂ ಮುಖ್ಯವಾಗಿ ತೆಂಗು ಅಡಿಕೆ ಈ ಎರಡರಲ್ಲೂ ಕೂಡ ಮಳೆಗಾಲದಲ್ಲಿಯೇ ಕೆಲವೊಮ್ಮೆ ವಿಶೇಷ ಗಮನ ಕಾಳಜಿ ವಹಿಸಬೇಕಾಗ್ತದೆ. ಅಂದ್ರೆ ಈ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ಏನು ನೀವು ಆಲೋಚನೆ ಮಾಡಿದ್ದೀರಿ? ಅಂದ್ರೆ ಈ ನಿಟ್ಟಿನಲ್ಲಿ ಬೇರೆ ಏನು ಆಲೋಚನೆ ಮಾಡಲಿ, ಆ ಟೈಮ್ನಲ್ಲಿ ಏನು ಕೊಡ್ಲಿಕ್ಕೆ ಉಂಟು ಅದು ಕೊಡ್ತೇವೆ ಅಷ್ಟೇ. ಮತ್ತೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲ, ಈ ಸಲದ ಮಳೆಗಾಲದ ಬಗ್ಗೆ ಏನಾದ್ರ ವ್ಯತ್ಯಾಸ ಅನ್ನಿಸಿದೆ? ವ್ಯತ್ಯಾಸ ಇನ್ನು ಒಂದು ತಿಂಗಳು ಹೋಗ್ಬೇಕು ಗೊತ್ತಾಗ್ತದೆ ಏನು ವ್ಯತ್ಯಾಸ ಅಂತ. ಇದು ಅಡಿಕೆಯದ್ದು, ತೆಂಗಿನಂತೂ ನಾರ್ಮಲ್ ಏನು ಅಷ್ಟು ಇದಾಗುದಿಲ್ಲ. ಅದು ಇದು ಚಿಕ್ಕದು ಚೆಂಡೆಲ್ಲ ಬಿದ್ದು ಅದಕ್ಕೆಲ್ಲ ಇದು ಸುಣ್ಣ ಅದೆಲ್ಲ ಕೊಡ್ಬೇಕಂತ ಹೇಳ್ತಾರೆ ಅಷ್ಟೇ. ಮತ್ತೆ ಏನು ಇದು ಮಾಡ್ಲಿಕ್ಕೆ ಆಗುದಿಲ್ಲ. ನೀವು ಜೊತೆಯಲ್ಲಿ ಬಾಳೆ ಕೃಷಿ ಕೂಡ ಮಾಡ್ತಾ ಇದ್ದೀರಿ, ಇದರ ಬಗ್ಗೆ ಹೇಳಿ ವಿವರವಾಗಿ. ಬಾಳೆ ಕೃಷಿ ಕೂಡ ಎಲ್ಲ ಎಷ್ಟು ಗಿಡ ಇದೆ, ಯಾವ ತಳಿಯ ಬಾಳೆ ಗಿಡಗಳಿವೆ? ಹೀಗೆ ನಮ್ಮಲ್ಲಿ ತಳಿ ಅಂದ್ರೆ ಒಂದು ಮೈಸೂರು, ಒಂದು ಗಾಲಿ ಮತ್ತು ಕದಳಿ ಮತ್ತು ಇದು ನೇಂದ್ರ ಇತ್ತು, ಅದು ಇದು ಹೋಯ್ತು. ಮತ್ತೆ ಹೂ ಬಾಳೆ ಉಂಟಲ್ಲ ಅದು ಸ್ವಲ್ಪ ಸ್ವಲ್ಪ, ಜಾಸ್ತಿ ಏನಿಲ್ಲ, ಜಾಸ್ತಿ ಇರ್ಲಿಕ್ಕೆ ಆಗುದಿಲ್ಲ, ತೋಟದ ಒಳಗೆ ಇರ್ಲಿಕ್ಕೆ ಆಗುದಿಲ್ಲ, ಸೈಡ್ ನಲ್ಲಿ ಹಾಗೆ ಇಟ್ಟು. ಬಾಳೆಹಣ್ಣು ಪ್ರತ್ಯೇಕವಾಗಿ ಮಾಡ್ತಾ ಇದ್ದೀರಿ? ಮಾಡ್ತೇವೆ, ಏನಾದ್ರೂ ಸ್ವಲ್ಪ ಸ್ವಲ್ಪ ಸಿಗ್ತದೆ ಅಷ್ಟೇ, ಏನಾದ್ರು ನಮ್ಮ ಖರ್ಚಿಗೆ ಬೇಕಾಗಿ ಏನಾದ್ರೂ ಆಗ್ತದೆ. ಅಂದ್ರೆ ಸಮಾಧಾನ ಇದೆ? ಸಮಾಧಾನ ಇದೆ, ಸಮಾಧಾನ ಇದೆ. ಜೊತೆಗೆ ನೀವು ಈಗ ಒಳ್ಳೆ ಮೆಣಸು ಕೂಡ ಕೃಷಿ ಮಾಡ್ತಾ ಇದ್ರಿ, ಇದರ ಬಗ್ಗೆ ಹೇಳಿ. ಅಂದ್ರೆ ಇದಕ್ಕೆ ಈಗ ಮಳೆಗಾಲದಲ್ಲಿ ಅಂತೂ ಕೆಲವೊಮ್ಮೆ ಅದೇ ರೋಗ ಬಾಧೆ ಎಲ್ಲ ಇರುವಂತದ್ದು ಸಾಮಾನ್ಯವಾಗಿ ಇರ್ತದೆ, ಮತ್ತೆ ಅದರ ಫಸಲು ಮತ್ತೆ ನಿಮ್ಮ ಅದರಕ್ಕೆ ಮಾಡಬೇಕಾದ ಉಪಚಾರ ಆರೈಕೆ ಈ ಬಗ್ಗೆ ಹೇಳಿ. ಉಪಚಾರ ಅಂದ್ರೆ ಅದರಲ್ಲಿ ನಾವು ಇದು ಮುಖ್ಯವಾಗಿ ಅದಕ್ಕೆ ನೀರು. ಎಷ್ಟು ಬುಡ ಇದೆ? ಒಂದು ಹೆಚ್ಚಿಲ್ಲ, ಒಂದು 10-70 ಬುಡ ಇದೆ, ಮತ್ತೆ ಎಲ್ಲ ಇದು ಸತ್ತು ಹೋಗ್ತದೆ. ತಳಿ ಅಂತ ಏನಾದ್ರು ಗುರುತಿಸಿಕೊಂಡಿದ್ದಾರೆ? ಹೇಗೆ? ಇಲ್ಲ, ತಳಿ ಏನು, ನಮ್ಮ ಊರಿನದೇ ಲೋಕಲೇ ಲೋಕಲೇ ಮಾಡಿದ್ದು. ಲೋಕಲ್ ಆದ್ರೆ ತೊಂದರೆ ಇಲ್ಲ, ಅದರ ಕೋಡು ಎಲ್ಲ ದೊಡ್ಡದು ಉಂಟು, ಮತ್ತು ಅದರಲ್ಲಿ ಒಮ್ಮೊಮ್ಮೆ ಏನಾಗ್ತದೆ, ಒಂದೊಂದು ಗಿಡ ಸತ್ತು ಹೋಗ್ತದೆ. ಸತ್ತು ಹೋದ್ರೆ ಮತ್ತೆ ಏನ್ ಮಾಡ್ಲಿಕ್ಕೆ, ಪುನಃ ಬೇರೆನೇ ಹಾಕಬೇಕಾಗ್ತದೆ. ತೊಂದರೆ ಇಲ್ಲ, ನಡೆಯುತ್ತದೆ. ಈಗ ಈ ಸಲ ಸ್ವಲ್ಪ ಫಸಲು ಜಾಸ್ತಿ ಸಂತೋಷದ. ಅದೇ, ಇಷ್ಟು ವರ್ಷ ನಮ್ಗೆ ಇಷ್ಟು ಫಸಲು ಸಿಕ್ಕಲಿಲ್ಲ, ಈ ವರ್ಷ ಜಾಸ್ತಿ ಸಿಕ್ಕಿದೆ. ಈಗ ಕರಿಮೆಣಸು ಅಥವಾ ಈ ಒಳ್ಳೆ ಮೆಣಸಿನ ಕೃಷಿಯಲ್ಲಿ ಅಂದ್ರೆ ನೀವು ಅದರ ನಿರ್ವಹಣೆ ಹೇಗೆ ಮಾಡಬೇಕಾಗುತ್ತೆ? ಅದಕ್ಕೆ ಬೇಕಾದ ನೀರಾವರಿ ಇರಬಹುದು, ನೀರಿನ ಪೂರೈಕೆ, ಇದರ ನೀರಿನ ಸಮಸ್ಯೆ ಇಲ್ಲ ಅಂತ ಈಗಾಗಲೇ ಹೇಳಿದ್ದೀರಿ. ಅಂದ್ರೆ ಎಷ್ಟು ಹೇಗೆ ನೀರು ಅದಕ್ಕೆ ಒದಗಿಸ್ತೀರಿ ನೀವು? ಅಂದ್ರೆ ನೀರಾವರಿ ವ್ಯವಸ್ಥೆ ಅಂದ್ರೆ ತೋಟದಲ್ಲಿ ಹೇಗೆ ಮಾಡಿದಿರಿ ಎಲ್ಲ ಬೆಳೆಗಳಿಗೂ? ತೋಟದಲ್ಲಿ ಅಂದ್ರೆ ನಾನು ಸುತ್ತ ಹಾಕಿದ್ದೆ, ತೋಟದ ಸುತ್ತ ಇದು ಕಾಳು ಮೆಣಸು ಹಾಕಿದ್ದೇನೆ. ನೀರಾವರಿ ಇದೇ ತೋಟಕ್ಕೆ ನೀರು ಬಿಡುವಾಗ ಅದಕ್ಕೂ ಬೀಳ್ತದೆ, ಅದು ಸಪ್ರೇಟ್ ಆಗಿ ಅದಕ್ಕೆ ಏನು ನೀರು ಹಾಕ್ಬೇಕಂತ ಇಲ್ಲ. ಸ್ಪ್ರಿಂಕ್ಲರ್ ಬಳಕೆ ಉಂಟು, ಅದು ಅಡಿಕೆ ಮರಕ್ಕೆ ಬೀಳುವ ಅದಕ್ಕೂ ಬೀಳ್ತದೆ. ಮತ್ತು ನಾವು ತೋಟದ ಒಳಗೆ ಏನು ಮಾಡ್ಲಿಲ್ಲ ಇಷ್ಟವರೆಗೆ, ಸುತ್ತು ಸುತ್ತು ಮಾಡಿದ್ವಿ ಅಷ್ಟೇ. ಈಗ ನೀವು ಒಂದು ರೀತಿಯ ವೈವಿಧ್ಯಮಯವಾದಂತಹ ಕೃಷಿಯನ್ನು ಮಾಡ್ತಾ ಇದ್ದೀರಿ ನೀವು, ಅಂದ್ರೆ ಅಪಾರ ಅನುಭವ ಇದ್ದವರು ಕೃಷಿಯಲ್ಲಿ. ಈಗ ಸಣ್ಣ ಹಿಡುವಳಿ ಇರುವವರಿಗೆಲ್ಲ ಅಂದ್ರೆ ಈ ಕೃಷಿಯನ್ನು ವೈವಿಧ್ಯಮಯ ಬೆಳೆಯುವಂತದ್ದು ಒಳ್ಳೇದಾ, ಅಥವಾ ನಿಮ್ಮ ಅನುಭವದಲ್ಲಿ ಹೇಳಿ, ಅಂದ್ರೆ ಒಂದೇ ಕೃಷಿಯನ್ನು ಕೈಗೊಳ್ಳುವುದು ಎಷ್ಟು ಪರಿಣಾಮಕಾರಿ, ಅಥವಾ ಹೀಗೆ ಅದರ ಜೊತೆಯಲ್ಲಿ ಈಗ ಅಡಿಕೆ ಜೊತೆ ತೆಂಗು ಬಾಳೆ ಮತ್ತೆ ತರಕಾರಿ ಮಾಡ್ತಾ ಇದ್ದೀರಾ ಏನಾದ್ರೂ? ತರಕಾರಿ ಮಾಡ್ಲಿಕ್ಕೆ ನಮ್ಗೆ ಟೈಮ್ ಸಿಕ್ತಿಲ್ಲ, ಸ್ವಲ್ಪ ಮಟ್ಟಿಗೆ ಏನಾದ್ರು ಮನೆಗೆ ಅಷ್ಟೇ, ಮತ್ತೆ ಏನು ಮಾರಾಟಕ್ಕೆ ನಾವು ಏನು ಮಾಡುದಿಲ್ಲ. ಮತ್ತೆ ಇದು ನೀವು ಈಗ ಹೇಳಿದ್ದು ಕರೆಕ್ಟ್, ಇದು ಅಂದ್ರೆ ಒಂದು ಬೆಲೆಯಲ್ಲಿ ನಮ್ಗೆ ಒಂದು ಅಡಿಕೆಯಲ್ಲಿ ಆಗ್ತದೆ ಅಂತ. ಏಕ ಬೆಳೆಗೆ ನಿಷ್ಠೆಯಿಂದ ಇರುವುದು ಕೂಡ ಅಷ್ಟು ಸಮಂಜಸ ಅಲ್ಲ. ಎಲ್ಲ ಈಗ ಒಂದು 3-4 ಟೈಪ್ ನ ಎಲ್ಲ ಇದು ಕೃಷಿ ಎಲ್ಲ ಮಾಡಿದ್ರೆ ಅದು ಸ್ವಲ್ಪ ತೋಟದಲ್ಲಿ ಈಗ ಅಡಿಕೆ ಆಗ್ತದೆ, ತೆಂಗು ಆಗ್ತದೆ, ಕಾಲು ಇದು ಬಾಳೆಹಣ್ಣು, ಅದು ಸ್ವಲ್ಪ ನಮ್ಗೆ ಉಪಕಾರ ಉಂಟು. ಖಾಲಿ ಅಡಿಕೆಯಲ್ಲಿ ನಮ್ಗೆ ಆಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಇದು 3-4 ಇದ್ದರಲ್ಲಿ ಸ್ವಲ್ಪ ಎಲ್ಲ ಆಗ್ತದೆ. ಅದು ಒಂದು ಬೆಳೆಯಲ್ಲಿ ಸ್ವಲ್ಪ ಏನಾದ್ರೂ ಒಂದು ಕುಸಿತ ಉಂಟಾದ್ರೂ ಇನ್ನೊಂದು ಬೆಳೆ ನಮಗೆ ಸ್ವಲ್ಪ ಆಧಾರವಾಗಿ ಈ ರೀತಿಯ ಬೆಳೆಗಳನ್ನು ಬೆಳೆದಾಗ ಆಗುವಂತದ್ದು. ಹೌದು. ಅಂದ್ರೆ ನೀವು ಈಗ ಬೇರೆ ಕೃಷಿಕರಿಗೆ ನಿಮ್ಮ ಅನುಭವದ ಮೇರೆಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ನಮ್ಮ ಅನುಭವದ ವಿಷಯದಲ್ಲಿ ಬೇರೆ ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ, ಏನಂದ್ರೆ ಅವರವರಿಗೆ ಬೇಕಾಗಿ ಅವರು ಮಾಡ್ತಾರೆ. ಅಲ್ಲ, ಕೆಲವೊಮ್ಮೆ ಇರ್ತದೆ ಈಗ ಹೀಗೆ ಮಾಡಿದ್ರೆ ನನಗೆ ಒಳ್ಳೇದಾಗಿದೆ, ಈ ರೀತಿ ಮಾಡಬಹುದು. ಕೆಲವರು ಸಾವಯವ ಒಂದು ಪದ್ಧತಿಯನ್ನೇ ಅನುಸರಿಸೋರು ಇರ್ತಾರೆ, ಕೆಲವು ಮಿಶ್ರವಾಗಿ ರಾಸಾಯನಿಕದ ಜೊತೆಗೆ ಸಾವಯವ ಕೂಡ ಹೆಚ್ಚು ಸಾವಯವಕ್ಕೆ ಒತ್ತು ಕೊಟ್ಟು ಇದು ರಾಸಾಯನಿಕವನ್ನು ಕೂಡ ಬಳಸಿಕೊಂಡು ಹೀಗೆ. ಅಂದ್ರೆ ಯಾವ ರೀತಿಯ ಒಂದು ಇದು ಬೇಕಾಗ್ತದೆ ಅಂದ್ರೆ ಹೆಚ್ಚು ಬೆಳೆಯನ್ನು ತೆಗೀಲಿಕ್ಕೆ, ಮತ್ತೆ ಲಾಭದಾಯಕ ಅಂದ್ರೆ ಲಾಭದಾಯಕ ಅನ್ನೋದಕ್ಕಿಂತಲೂ ನಷ್ಟ ಇಲ್ಲದ ಹಾಗೆ ಕೃಷಿಯನ್ನು ನಿರ್ವಹಿಸಬೇಕಾದ್ರೆ? ಹೌದು, ಈಗ ನಾವು ಏನು ಮಾಡ್ತೇವೆ, ಒಬ್ಬೊಬ್ಬರು ನಾವು ಹೇಳಿಕೊಳ್ತೇವೆ, ಕೇಳಿಕೊಳ್ತೇವೆ ಹೇಗೆ ಎಷ್ಟು ಹೇಗೆ ಮಾಡ್ಬೇಕು, ಯಾವ್ದು ಹೇಗೆ ಮಾಡ್ಬೇಕು ಅಂತ, ಹಾಗೆಯೇ ನಾವು ಮಾಡುವುದು. ಅವರು ಕೂಡ ನಮ್ಮಲ್ಲಿ ಕೇಳ್ತಾರೆ, ನೀವು ಹೇಗೆ ಮಾಡಿದ್ರಿ, ಏನ್ ಮಾಡಿದ್ರಿ, ಎಷ್ಟು ಹಾಕಿದ್ರಿ, ರೈತರ ಒಂದು ವಿಚಾರ ವಿನಿಮಯ ಮಾಡಿರ್ತಾರೆ. ಆ ಪ್ರಕಾರ ನಾವು ಹೋಗುದು, ಮತ್ತೆ ನಮ್ಗೆ ಸಪರೇಟ್ ಅವರಿಗೆ ಸಪರೇಟ್ ಹಾಗೆ ನಾವು ಹೇಳುವುದಿಲ್ಲ. ಏನಂದ್ರೆ ನಾವು ಎಲ್ಲರೂ ಕೃಷಿಕರಿ, ಹಾಗೆ ಸಪರೇಟ್ ನಮ್ಗೆ ಹೇಳಲಿಕ್ಕೆ ಆಗುದಿಲ್ಲ. ಈಗ ದನಕರು ಹೀಗೆಲ್ಲ ಇಲ್ಲ, ಇಲ್ಲ, ಇಲ್ಲ. ದನಕರು ಒಂದು ದನ ಒಂದು ಕರು ಇಟ್ಟರೆ ಒಂದು ಜನ ಬೇಕಾಗ್ತದೆ. ಅಂದ್ರೆ ಕೋಳಿ ಗೊಬ್ಬರ ಅಂತ ಹೇಳಿದ್ರಿ ನೀವು ಮೊದಲಿಗೆ, ಅಂದ್ರೆ ಅದು ಹೇಗೆ ನೀವು ನಿಮ್ಮಲ್ಲೇ ಅದು ಉತ್ಪಾದನೆ ಆಗ್ತದೆ? ಇಲ್ಲ ಇಲ್ಲ, ನಾವು ಹೊರಗಿಂದ ತರೋದು. ಅದಕ್ಕೆ ತಂದು ಕೊಡುವವರು ಇದ್ದಾರೆ, ಲೋಡ್ ಲೋಡ್ ನಮ್ಗೆ ತಂದು ಕೊಡ್ತಾರೆ. ಅವರಿಂದ ನಾವು ತೆಗೆದುಕೊಂಡು ಎಲ್ಲ ಬುಡಕ್ಕೆ ಹಾಕುದು. ಒಂದು ತೆಂಗಿನ ಮರಕ್ಕೆ ಬೇಕಾದ್ರೆ ಒಂದು 2 ಬುಟ್ಟಿ ಹಾಕುವುದು ದೊಡ್ಡ ಮರಕ್ಕೆ, ದೊಡ್ಡ ಮರಕ್ಕೆ. ಮತ್ತು ಅಡಿಕೆ ಅಂದ್ರೆ ಒಂದು ಗೋಣಿ ಗೊಬ್ಬರ ಒಂದು 8 ಬುಡಕ್ಕೆ ಹಾಕ್ತೇವೆ. ದೊಡ್ಡದಕ್ಕೆ, ಚಿಕ್ಕದಕ್ಕೆ ಕೂಡ ಸ್ವಲ್ಪ ಕಡಿಮೆ ಆಗ್ತದೆ ಅಷ್ಟೇ. ಈಗ ತೆಂಗಿನಲ್ಲಿ ಕೂಡ ಕೆಲವರು ರೈತರು ಏನಂದ್ರೆ ಒಂದು ಎಳನೀರಿಗಾಗಿಯೇ ಒಂದು ತೆಂಗನ್ನು ಪ್ರತ್ಯೇಕವಾಗಿ ಗುರುತಿಸುವಂತದ್ದು ಇರ್ತದೆ, ನೀವಂದ್ರೆ ತೆಂಗಿನಕಾಯಿಗಾಗಿ ಇದನ್ನು ಮಾಡ್ತಾ ಇದ್ರೆ ಹೇಗೆ? ನಾವು ತೆಂಗಿನಕಾಯಿಗೆ ಮಾಡುದಿಲ್ಲ, ಎಲ್ಲ ತೆಂಗಿನಕಾಯಿಗೆ ಮತ್ತು ಸ್ವಲ್ಪ ಅಲ್ಲಿ ಗುಡ್ಡೆಯಲ್ಲಿ ಅಲ್ಲಿ ಸ್ವಲ್ಪ ಇದೆ, ಅದು ಬಂಡ ಇದು ತೆಗೆಯುತ್ತಾರೆ, ಬಂಡ ತೆಗೆಯ ಹಾಗೆ ಕೊಡಬಹುದು. ಮತ್ತೆ ಕೃಷಿ ಹತ್ತಿರ ಇರುವಾಗ, ಕೃಷಿಯ ಒಟ್ಟಿಗೆ ಇರುವಾಗ ಅದು ನಾವು ತೆಗೆಯುದಿಲ್ಲ, ಬಂಡ ತೆಗೆಯುದಿಲ್ಲ. ತೆಂಗಿನಕಾಯಿ ಅದೇ ತೆಂಗಿನಕಾಯಿ ಫಸಲು ತೆಗೆಯುವುದು. ಈಗ ಅಂದ್ರೆ ಒಟ್ಟು ಕೃಷಿಯಲ್ಲಿ ನಿಮಗೆ ಏನ್ ಅನ್ನಿಸ್ತದೆ ಅಂದ್ರೆ, ಇದು ಏನು ಒಂದು ರೀತಿಯಲ್ಲಿ ಸವಾಲಿನ ತರ ಅನಿಸ್ತದೆ ಅಥವಾ ಒಂದು ಸಮಾಧಾನಕರವಾಗಿ ಇದು ನಡೆಯುತ್ತಾ ಇದೆ ಅಂತ ಅನಿಸ್ತದ, ಅಥವಾ ನಿಮಗೆ ಇದರಲ್ಲಿ ಒಂದು ಸಂತೃಪ್ತಿ ಸಮಾಧಾನ ಇದೆಯಾ ಹೇಗೆ? ಅಲ್ಲ, ಸಮಾಧಾನ ಸಂತೃಪ್ತಿ ಇದೆ, ನಮ್ಗೆ ಜನ ಎಲ್ಲ ಕೂಲಿ ಕಾರ್ಮಿಕರೆಲ್ಲ ಹೊರಗಿಂದ ಆಗ್ಬೇಕು, ಅದು ಸಿಗ್ತಾರಲ್ಲ, ಸಿಗ್ತಾರೆ ಅದು ಹೇಳಿದ್ರೆ ಒಂದು 100% ನಲ್ಲಿ ಒಂದು 50-60% ಹೀಗೆ ಹೊರಗೆ ಹೋಗ್ತದೆ, ಬಾಕಿಲ್ಲ ಸಿಕ್ಕಿದ್ದು ಅದು ನಮ್ಮ ಅಂದ್ರೆ ಅಲ್ಲಿದ್ದಲ್ಲಿಗೆ ಯಾವುದೇ ನಷ್ಟ ಇಲ್ಲದ ರೀತಿಯಲ್ಲಿ ನಡೆಯುತ್ತೆ. ಈಗ ಈ ಗಾಳಿ ಪ್ರಾಕೃತಿಕ ಒಂದು ಸಂದರ್ಭಗಳನ್ನು ನಮಗೆ ನಮ್ಮ ಕೈಯಲ್ಲಿ ಇರೋದಿಲ್ಲ, ಅದು ಬಂದಾಗ ಅದನ್ನು ಎದುರಿಸಲಿಕ್ಕೆ ಅದು ಸಂದರ್ಭವನ್ನೇ ನೋಡಿಕೊಂಡು ಹೇಳ್ಬೇಕಲ್ಲ. ಹೌದು, ಅದು ಏನು ಹೇಳಲಿಕ್ಕೆ ಆಗುದಿಲ್ಲ. ಈಗ ಒಂದು 10-30 ವರ್ಷದ ತೆಂಗಿನ ಮರ ಉಂಟು, ಒಂದು 5 ಗೊನೆ 4 ಗೊನೆ 6 ಗೊನೆ ಈಗ ಅಡಿಕೆ ಹಿಡಿಯುತ್ತದೆ, ಒಂದು ಗಾಳಿಯಲ್ಲಿ ಹೋದ್ರೆ ಹೋಯ್ತದೆ. ಕೆಲವೊಮ್ಮೆ ಈಗ ಬಾಳೆ ಆಗಿರ್ಬೋದು ಕೆಲವು ವರ್ಷದಲ್ಲಿ ಚೆನ್ನಾಗಿ ಬರ್ತದೆ, ಇನ್ನೊಂದು ವರ್ಷದಲ್ಲಿ ಅದು ಅಷ್ಟು ಆಗಿರ್ಲಿಕ್ಕೆ ಹಾಗೆ ಆಗ್ತದೆ. ಈಗ ನೀವು ಇಷ್ಟು ಒಂದು ರೀತಿಯಲ್ಲಿ ದೊಡ್ಡ ಹಿಡುವಳಿ ನಿಮ್ಮ ಕೃಷಿ ಇದೆ, ಆದರೆ ನೀವು ಬೇರೆ ಕೃಷಿ ಕ್ಷೇತ್ರಗಳಿಗೆ ಹೋದದ್ದು ಅಥವಾ ಅಲ್ಲಿಯ ಅನುಭವಗಳನ್ನು ಏನಾದರೂ ಕೇಳಿ ತಿಳ್ಕೊಂಡದ್ದು ಈ ರೀತಿ ಇದೆಯಾ ಹೇಗೆ? ಇಲ್ಲ ಇಲ್ಲ, ನಾವು ನಿಮ್ಮ ಅನುಭವ ನೀವು ಮಾಡಿಕೊಂಡು ಹೋಗಿದ್ದೀರಿ, ಏನಾದ್ರೂ ಕೇಳಿದ ಕೃಷಿ ಇಲಾಖೆ ಒಂದು ಏನು ಅವರ ಒಂದು ಸಲಹೆಯನ್ನು ಪಡೆಯುವುದು ಇದೆ ಅಷ್ಟೇ. ಮತ್ತೆ ನೀವು ಏನಾದ್ರೂ ಸರ್ಕಾರದಿಂದ ಆಗ್ಲಿ ಈ ರೀತಿಯ ಒಂದು ಯೋಜನೆಗಳೇನಾದ್ರೂ ಫಲ ಪಡ್ಕೊಂಡಿದ್ರೆ ಹೇಗೆ? ಇದು ಬೆಳೆ ಮೇದ್ದು ಇದುಂಟು, ಅದು ಸಿಗ್ತದೆ, ಅದೇನು ಸಿಕ್ಕುದಿಲ್ಲ ಅಂತ ಹೇಳಿ, ಮುಂಚೆ ಸ್ವಲ್ಪ ಜಾಸ್ತಿ ಇತ್ತು, ಈಗ ಕೃಷಿ ಇದು ಬೆಳೆ ವಿಮೆಗೆ ಬಹಳ ಜನ ಮುಂದುವರಿಸಿದ್ದಾರೆ, ಮುಂಚಿನ ಹಾಗೆ ಇಲ್ಲ. ಮುಂಚೆ ಒಂದು ಟೈಮ್ನಲ್ಲಿ ಇಲ್ಲಿ ನಮ್ಮ ಇದು ಪಂಚಾಯತ್ ಒಂದು 10-30 ಜನ ಇದು ನಾವು ಬೆಳೆ ವಿಮೆ ಕಟ್ಟುತ್ತಿದ್ದೆವು, ಈಗ 200 ಜನ ಇದ್ದಾರೆ ಅಂತ, ಹಾಗೆ ಅದು ಡಿವೈಡ್ ಆಗಿ ಹೋಗ್ತದೆ, ಸ್ವಲ್ಪ ಸಿಗ್ತದೆ. ಇಲ್ಲ ಅಂದ್ರೆ ಮೊದಲಂದ್ರೆ ಒಂದು ರೀತಿಯ ಜಾಗೃತಿ ಕೂಡ ಇರಲಿಲ್ಲ ರೈತರಲ್ಲಿ, ಈಗ ಅಂದ್ರೆ ಎಲ್ಲರೂ ಜಾಗೃತರಾಗಿದ್ದಾರೆ, ಮತ್ತೆ ಕೃಷಿಯನ್ನು ಗಂಭೀರವಾಗಿ ಮಾಡುವವರು ಅದನ್ನು ಗಂಭೀರವಾಗಿ ಮಾಡ್ತಾರೆ. ಈಗ ನೀವೇ ನೋಡಿದ್ರು ಕೂಡ ಅದನ್ನು ಗಂಭೀರವಾಗಿ ಅದಕ್ಕೆ ಒಂದು ಶಿಸ್ತನ್ನು ನೀವು ಅಳವಡಿಸಿಕೊಂಡಿರ್ಬೇಕಾಗ್ತದೆ. ಹೌದು ಹೌದು, ನಾವು ನಮ್ಮ ಶಿಸ್ತಿನಲ್ಲಿದೆ, ನಾವು ಅವರು ಹೇಳ್ತಾರೆ, ನಮ್ಮ ಕೃಷಿ ಇಲಾಖೆಯಲ್ಲಿ ಹೇಳ್ತಾರೆ, ನಿಮ್ಗೆ ಬೆಳೆ ಮೇದ್ದು ಇದು ಉಂಟು, ಈ ಟೈಮ್ನಲ್ಲಿ ನೀವು ಕಟ್ಟಬೇಕು ಅಂತ, ಆ ಟೈಮ್ನಲ್ಲಿ ಕಟ್ತೇವೆ, ಸಿಗ್ತದೆ ಇಲ್ಲ ಅಂತ ಹೇಳುದಿಲ್ಲ, ಆದ್ರೆ ಏನು ತೊಂದರೆ ಇಲ್ಲ ನಮ್ಗೆ. ಬೆಳೆ ವಿಮೆ ಅಂದ್ರೆ ಸೆಂಟ್ರಲ್ ನಿಂದ ಬರುವುದು. ಈಗ ತೆಂಗು ಇರಬಹುದು, ಅಡಿಕೆ ಇರಬಹುದು, ಬಾಳೆ ಇರಬಹುದು, ಅಥವಾ ಕರಿಮೆಣಸು ಇರಬಹುದು, ಅಂದ್ರೆ ಇದರ ಒಂದು ಫಸಲನ್ನು ಅಂದ್ರೆ ಅದಕ್ಕೊಂದು ಮಾರುಕಟ್ಟೆ ಅಂತ, ಆ ಒಂದು ವ್ಯವಸ್ಥೆಯನ್ನು ನೀವು ಹೇಗೆ ಮಾಡ್ಕೊಂಡಿದ್ರಿ? ಮಾರುಕಟ್ಟೆ ಅಂದ್ರೆ ಇದು ನಾವು ಈಗ ಕೆಂಪು ಉಂಟು ಮತ್ತು ಬಾಕಿಯೆಲ್ಲ ಈ ಪ್ರೈವೇಟ್ ಎಲ್ಲ ತೆಗೆದುಕೊಳ್ತಾರೆ. ನಾವು ಎಲ್ಲಿ ನಮ್ಗೆ ಎಷ್ಟು ಪ್ರಾಫಿಟ್ ಸಿಗ್ತದೆ ಅದು ನಾವು ನೋಡಿ ಕೊಡುವುದು, ಏನೋ ಇಲ್ಲದ್ರೆ ನಮ್ಗೆ ಇದು ಒಂದೇ ಇದು ನಮ್ಗೆ ಒಂದು ಕೆಂಪು ಅಲ್ಲದ್ರೆ ಆಗುವುದಿಲ್ಲ ಅಂದ್ರೆ ನಮ್ಗೆ ನಮ್ಗೆ ಕೂಡ 10 ಪೈಸೆ ಸಿಗ್ಬೇಕಲ್ಲ, ಅದು ನೋಡುವಲ್ಲ ಮುಂಚೆ. ಅಂದ್ರೆ ಇದು ಆರ್ಥಿಕ ಏನಾದ್ರೂ ನೆರವು ಪಡೆದುಕೊಳ್ಳುವಂತದ್ದು ಆ ರೀತಿ ಏನಾದ್ರೂ ಇದೆ ಬ್ಯಾಂಕಿನಿಂದ ಆಗ್ಲಿ, ಈಗ ಕೆಲವು ಯೋಜನೆಗಳಿರ್ತವೆ ಅಂದ್ರೆ ಕೃಷಿಗಾಗಿ ಹಾಗೇನಾದ್ರೂ ಇದೆಯಾ? ಮುಂದೆ ಮುಂಚೆ ಇತ್ತು ಸ್ವಲ್ಪ, ಸ್ಟೇಟ್ ಗವರ್ಮೆಂಟ್ ನಿಂದ ಒಂದು ಬಡ್ಡಿ ರಿಯಾಯಿತಿಯಲ್ಲಿ ಎಲ್ಲ ಸಾಲ ಸಿಗ್ತಿತ್ತು, ಮತ್ತು ಈಗ ಕೃಷಿ ಇಲಾಖೆಯಲ್ಲಿ ಸ್ಟೇಟ್ ಗವರ್ಮೆಂಟ್ ಅದು ಬಡ್ಡಿ ರಿಯಾಯಿತಿ ಅದು ಕೊಡ್ತಾರೆ, ಟೈಮ್ನಲ್ಲಿ ನಾವು ಕಟ್ಟಿದ್ರೆ ಆಯ್ತು, ನಾವೆಲ್ಲ ಟೈಮ್ನಲ್ಲಿ ಮುಗಿಸಿ ಬಿಡ್ತೇವೆ. ಅದು ಒಂದು ತಲೆನೋವು ಬೇಡ ಅಂತ ಹೇಳಿ ಬೇಡ, ಹಾಗಾದ್ರೆ ನಮ್ಗೆ ಅದು ಹಾಗೆ ಆ ಟೈಮ್ನಲ್ಲಿ ಕಟ್ಟಿದ್ರೆ ನಮ್ಗೆ ಮತ್ತೆ ಬೇಗ ಸಿಗ್ತದೆ, ಮತ್ತು ಹೆಚ್ಚಿನ ಮುಂದಕ್ಕೆ ಕೂಡ ಪ್ರಯೋಜನ ಪಡೆಯಲಿ. ಅದರ ಒಂದು ನೀವು ಫಲಾನುಭವಿ ಕೂಡ ಆಗಿದ್ದೀರಿ ಅನ್ನೋದು ಸತ್ಯ. ಹೌದು ಹೌದು, ಫಲಾನುಭವಿ. ಈಗ ನಿಮ್ಮ ಕೃಷಿ ಒಂದು ಬದುಕಿನ ಅಂದ್ರೆ ಒಟ್ಟಾರೆ ತೆಂಗು, ಅಡಿಕೆ, ಕರಿಮೆಣಸು, ಬಾಳೆ ಈ ಎಲ್ಲ ಕೃಷಿಯನ್ನು ನಿರ್ವಹಿಸಿಕೊಂಡು ಹಲವಾರು ಕೃಷಿ ಅನುಭವದ ವಿಚಾರಗಳನ್ನು ನಮ್ಮ ಜೊತೆ ಇವತ್ತು ಹಂಚಿಕೊಂಡಿದ್ದೀರಿ. ಚಿನ್ನಯ್ಯ ಸಾಲಿಯಾನವರೇ, ನಿಮ್ಗೆ ಕೃತಜ್ಞತೆಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಉಳ್ಳಾಲ ತಾಲೂಕು ಚೇಳೂರು ಗ್ರಾಮದ

ಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಚಕೋ ಚಿಂತೆ ಅಂಬುಜಕ್ಕೆ ಬಾನುವಿನ ಉದಯದ ಚಿಂತೆ ಅಂಬುಜಕ್ಕೆ ಬಾನುವಿನ ಉದಯದ ಚಿಂತೆ ಚಕೋರಂಗೆ ಚಂದ್ರ ಬಸವಣ್ಣನವರ ವಚನವನ್ನು ಕೇಳಿದ್ರಿ. ಇದೀಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಾಲಿಗೆ 36,000 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಾಲಿಗೆ 36,000 ರೂಪಾಯಿಗಳು, ಕೋಕಾ ಕ್ವಿಂಟಾಲಿಗೆ 28,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 9,000-18,000 ರೂಪಾಯಿಗಳು, ತೆಂಗಿನಕಾಯಿ 1ನೇ ವರ್ಗ 1,000-26,000 ರೂಪಾಯಿಗಳು, 2ನೇ ವರ್ಗ 1,000-24,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,350-5,300 ರೂಪಾಯಿಗಳು, ಕಟ್ಟಾ ಸಾಂಬಾರ್ ಕ್ವಿಂಟಾಲಿಗೆ 3,500-4,100 ರೂಪಾಯಿಗಳು, IR-8 ಕ್ವಿಂಟಾಲಿಗೆ 3,450-4,250 ರೂಪಾಯಿಗಳು, ಮೆಣಸು ಕ್ವಿಂಟಾಲಿಗೆ 19,000-30,000 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಾಲಿಗೆ 13